money. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಭೂಮಿ ಬದುಕು, ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ, ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆ, ಈ ಕುರಿತು ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್, ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ. ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಭೂಮಿ ಬದುಕು, ಭೂ ದಾಖಲೆಗಳ ನಿರ್ವಹಣೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಬದುಕು ನೀ ಬದುಕು, ಅನ್ನದಾತ ಬದುಕು, ಇದು ನೀ ಕೊಟ್ಟ ಬದುಕು. ಕೇಳಿ ಕಾರ್ಯಕ್ರಮ ಭೂಮಿ ಬದುಕು. ಕೇಳುಗರಿಗೆಲ್ಲ ನಮಸ್ಕಾರ. ಭೂಮಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆಯನ್ನು ಕುರಿತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ರಾಮಣ್ಣನವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಕೆಲವು ಜಮೀನುಗಳ ಪರಭಾರ ನಿಷೇಧ ಕಾಯ್ದೆ, ಹೌದು, ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಯಾಕೆಂದ್ರೆ ಈ ಕಾಯ್ದೆ ಬಗ್ಗೆ ತಿಳ್ಕೊಂಡಿರುವಂತದ್ದು ಮಾರೋರ್ಗೆ ಮತ್ತೆ ಖರೀದಿ ಮಾಡೋರ್ಗೆ, ಹೌದು, ಇಬ್ಬರಿಗೂ ಕೂಡ ಕ್ಷೇಮ. ಕ್ಷೇಮ. ಹಾಗಾಗಿ ಈ ತರದೊಂದು ಕಾಯ್ದೆ ಇದೆ ಅಂತೆಲ್ಲ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ದಯಮಾಡಿ ಈ ಕಾಯ್ದೆ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಓ, ಖಂಡಿತ ಖಂಡಿತ ನೀಡ್ತೇನೆ. ರೈತ ಬಂಧುಗಳೇ, ನಾನು ಈಗ ತಮಗೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅವರಿಗೆ ಸೇರಿದಂತಹ ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆಯ ಬಗ್ಗೆ ನಾನು ಕೆಲವು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಷ್ಟು ನಾನು ತಿಳ್ಕೊಂಡಿದ್ದೇನೋ ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈ ಕಾಯ್ದೆಯ ಬಗ್ಗೆ ನಾವು ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಈ ಹಿನ್ನೆಲೆಯಿಂದ ತಗೊಂಡಾಗ ಈ ಕಾಯ್ದೆ ಬರಕ್ಕೆ ಏನ್ ಕಾರಣ ಬಂತು, ಬಹಳ ಮುಖ್ಯ. ಇದು ಹಿಂದಿನಿಂದಲೂ ಕೂಡ, ಸ್ವಾತಂತ್ರ್ಯ ಬರಕ್ಕಿಂತ ಮುಂಚೆನೂ ಕೂಡ ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೂ ಕೂಡ ಜಮೀನುಗಳ ಸರ್ಕಾರಿ ಜಮೀನನ್ನು ಮಂಜೂರು ಮಾಡ್ತಾ ಇದ್ರು. ಉಳಿದ ಎಲ್ಲರೂ ಕೂಡ ಆ ಜಮೀನುಗಳನ್ನು ತಮ್ಮಲ್ಲೇ ಉಳಿಸಿಕೊಳ್ತಾ ಬರ್ತಾ ಇದ್ರು. ಆದರೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟಗಳಿಗೆ ಸೇರಿದಂತಹ ಜನ ನಾನಾ ಕಾರಣಗಳಿಗೋಸ್ಕರ ಈ ಜಮೀನುಗಳ ತಮಗೆ ಮಂಜೂರಾದಂತಹ ಜಮೀನುಗಳನ್ನ ಉಳಿಸಿಕೊಳ್ಳೋದಕ್ಕೆ ವಿಫಲರಾಗಿದ್ರು. ಹೀಗಾಗಿ ಈ ಮಂಜೂರು ಮಾಡಿದಂತಹ ಉದ್ದೇಶ ಏನಿತ್ತು ಅಂತ ಹೇಳಿದ ಸರ್ಕಾರದಲ್ಲಿ ಅವರು ಕೂಡ ಆರ್ಥಿಕವಾಗಿ ಸಫಲರಾಗಲಿ, ಸಾಮಾಜಿಕವಾಗಲಿ ಉದ್ಧಾರವಾಗಲಿ, ಮತ್ತೆ ತಾವು ಕೂಡ ಜಮೀನ್ದಾರು ಅಂತ ಅನ್ನಿಸ್ಕೊಳ್ಳಿ. ಯಾಕೆಂದ್ರೆ ಈ ಹಿಂದಿನಿಂದಲೂ ಕೂಡ ಏನ್ ಬಂದಿದೆ ಅಂತ ಹೇಳಿದ್ರೆ, ಯಾರು ಜಮೀನನ್ನು ಹೊಂದಿರ್ತಾರೋ ಅವರನ್ನು ದೌಡುತ್ತಿಕೊಳ್ಳ ಅಂತ ಅನ್ಕೊಳ್ತಾರೆ. ಅದು ಅವರು ಕೂಡ ಅನ್ಕೊಳ್ಳಿ, ಅವರು ಒಂದು ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಪರಿಸ್ಥಿತಿನೂ ಕೂಡ ಮಟ್ಟನೂ ಕೂಡ ಸುಧಾರಿಸಲಿನ ದೃಷ್ಟಿಯಿಂದ ಕೊಡ್ತಾ ಇದ್ರು. ಆದರೆ ಇದು ನಾನಾ ಕಾರಣಗಳಿಗೋಸ್ಕರ ಇವರು ಅದನ್ನು ಮಾರಾಟ ಮಾಡಿಬಿಟ್ಟಿದ್ದರಿಂದ, ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ, ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದರೂ ವಿಫಲ ಆಯಿತು ಮತ್ತು ಅವರ ಮಟ್ಟ ಮೇಲಕ್ಕೆ ಹೋಗಲಿಲ್ಲ, ಕೆಳಗಡೆ ಇಳಿತಾ ಬಂತು. ಹೀಗಾಗಿ ಇದನ್ನ ಸ್ವಾತಂತ್ರ್ಯ ನಂತರನೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಬಂತು. ನಮ್ಮ ರಾಜ್ಯದಲ್ಲಿ 1971 ದೇವರಾಜರಸ್ ಅವರು ಅವರ ಮಂತ್ರಿಮಂಡಲ ಇತ್ತು. ತಮಗೆಲ್ಲ ಗೊತ್ತಿರೋ ಹಂಗೆ ದೇವರಾಜರಸ್ ಅವರ ಅವಧಿನಲ್ಲಿ ಮಾಡಂತಹ ಜನೋಪಕಾರಿ ಕೆಲಸಗಳು ತುಂಬಾ ಇದೆ. ಅದರಲ್ಲಿ ಇದು ಕೂಡ ಒಂದು, ಈ ಕಾಯ್ದೆನೂ ಕೂಡ ಒಂದು. ಅವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಂಜೂರಾದಂತಹ ಜಮೀನಿನ ಬಗ್ಗೆ ಒಂದು ಯೋಚನೆ ಮಾಡಿದ್ರು. ಅವರಿಗೆ ಬೆಂಬಲವಾಗಿ ಒಬ್ಬರು ಶ್ರೀ ಬಸವಲಿಂಗಪ್ಪ ಅಂತ ಹೇಳಿ ಮಂತ್ರಿಗಳಿದ್ರು, ಕಂದಾಯ ಮಂತ್ರಿಗಳು. ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ, ಬಸವಲಿಂಗಪ್ಪನವರಂತಹ ಒಬ್ಬ ದಕ್ಷ ಮಂತ್ರಿ, ಕಂದಾಯ ಮಂತ್ರಿ ನಾನು ಇದುವರೆಗೂ ನೋಡಿಲ್ಲ. ಅಷ್ಟು ಒಳ್ಳೆಯ ದಕ್ಷತೆಯನ್ನು ಹೊಂದಿದಂತಹ ಮಂತ್ರಿ ಅವರು ದೇವರಾಜರಸರು ಬೆಂಬಲವಾಗಿ ನಿಂತು ಇದು ಏನಂತ ಯೋಚನೆ ಮಾಡ ಅಂತ ಹೇಳಿ ಹಿಂದಕ್ಕೆಲ್ಲ ನೋಡ್ತಾ ಬಂದಾಗ ಈ ಒಂದು ಅಂಶ ಪರಿಗಣನೆಗೆ ಬಂತು. ಏನದು? ತಮಗೆ ಮಂಜೂರಾದಂತಹ ಜಮೀನುಗಳನ್ನ ಇವರು ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಂಗೆ? ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ್ದಾರೆ. ಷರತ್ತುಗಳು ಅಂತ ಹೇಳಿದ್ರೆ ಏನು? ಕೆಲವು ಅವಧಿವರೆಗೆ ಈ ಜಮೀನುಗಳನ್ನು ಮಾರಾಟ ಮಾಡೋಂಗಿಲ್ಲ ಅಂತ ಒಂದು ಷರತ್ತನ್ನು ಹಾಕಿದ್ರು. ಆ ಷರತ್ತುಗಳನ್ನ ಇವರು ಉಲ್ಲಂಘನೆ ಮಾಡಿ ಮಂಜೂರಾದಂತಹ ನೆಕ್ಸ್ಟ್ ಡೇನೆ ಅಥವಾ ಮುಂದಿನ 6 ತಿಂಗಳಲ್ಲಿ, ಮುಂದಿನ ವರ್ಷದಲ್ಲಿ, ಒಂದು 4-5 ವರ್ಷ ಆದ ನಂತರನೇ ಮಾರಾಟ ಮಾಡ್ಕೊಂಡ್ಬಿಡ್ತಿದ್ರು. ಹೀಗಾಗಿ ಅದನ್ನ ಕೊಂಡ್ಕೊಂಡು ನಾನಾ ಕಾರಣಕ್ಕಿರುವ ಹೆದರಿಕೆಯಿಂದ ಆಗಿರ್ಬೋದು ಅಥವಾ ಈ ಜಮೀನನ್ನ ಯಾವ ರೀತಿ ಆಬಾದ ಮಾಡಬೇಕು ಅನ್ನೋದು ಗೊತ್ತಿಲ್ಲದೇನೆ ಮಾಡಿರ್ಬೋದು, ನಾನಾ ಕಾರಣಗಳು, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಹೀಗೆ ಇದು ಅವರ ಗಮನಕ್ಕೆ ಬಂತು. ಆಗ ಅವರು ಯೋಚನೆ ಮಾಡಿದ್ರು, ಮಂತ್ರಿಮಂಡಲದಲ್ಲಿ ಅದನ್ನ ಚರ್ಚೆ ಮಾಡಿ ಈ ಜಮೀನುಗಳನ್ನ ಅವರಿಗೆ ಪುನಃ ವಾಪಸ್ ಕೊಡಿಸಬೇಕು, ಮತ್ತೆ ಈ ರೀತಿ ಮುಂದೆ ಪರಭಾರೆ ಆಗುವುದನ್ನು ನಿಲ್ಲಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ದೇವರಾಜರಸ್ ಅವರ ಸರ್ಕಾರ ತೀರ್ಮಾನಕ್ಕೆ ಬಂದು ಈ ಕಾಯ್ದೆಯನ್ನು ಮಾಡಿತು. ಈ ಕಾಯ್ದೆಯನ್ನ 1978 ಇದು ವಿಧಾನಮಂಡಲ ಉಭಯ ಸದನಗಳಲ್ಲಿ ಅದು ಅಪ್ರೂವ್ ಆಯಿತು. ಅಪ್ರೂವ್ ಆದ ನಂತರ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಈ ಕಾಯ್ದೆ ಜಾರಿಗೆ ಬಂದಿದೆ. ಇದಕ್ಕೆ ನಾವೇನು ಹೇಳ್ತೀವಿ, ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ ಸೇರದಂತಹ ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆ 1978 ಅಂತ ನಾವು ಇದನ್ನು ಹೇಳ್ತೇವೆ. ಈ ಕಾಯ್ದೆ ಮೂಲ ಉದ್ದೇಶ ಏನು ಅಂತ ಹೇಳಿ ನಮಗೆ ಈಗ ನಾ ಕಾಯ್ದೆ ಅಂತ ಹೇಳಿದೆ. ಕಾಯ್ದೆ ಅಂತ ಹೇಳಿದಾಗ ನಂತರದ ಪ್ರಶ್ನೆ ನಮ್ಮಲ್ಲಿ ಏನ್ ಬರ್ತೇನೆ, ಈ ಕಾಯ್ದೆ ಉದ್ದೇಶ ಏನು ಅಂದ್ರೆ, ಒಂದು 1979 ಜಾರಿಗೆ ಬಂದಿದೆ. ಇದು ಈ ಕಾಯ್ದೆ ಮೂಲ ಉದ್ದೇಶ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರಿಗೆ ಸರ್ಕಾರದಿಂದ ಮಂಜೂರಾದ ಜಮೀನುಗಳ ಪರಭಾರೆಯನ್ನು ನಿಷೇಧ ಮಾಡುವುದು ಮೊದಲನೇ ಕಂಡೀಷನ್. ಎರಡನೇದು, ಹೀಗೆ ಷರತ್ತುಗಳ ಉಲ್ಲಂಘನೆ ಮಾಡಿ ಪರಭಾರೆ ಮಾಡಿದಂತಹ ಜಮೀನುಗಳನ್ನ ಜಮೀನನ್ನ ಕಳ್ಕೊಂಡವರಿಗೆ ಅಥವಾ ಅವರ ವಾರಸುದಾರರಿಗೆ ವಾಪಸ್ ಕೊಡಿಸೋದು. ಇದು ಈ ಕಾಯ್ದೆಯ ವ್ಯಾಪ್ತಿ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತೆ, ಹೊರತು ಬೇರೆ ರಾಜ್ಯಗಳಿಗೆ ಇದು ಅನ್ವಯಿಸಲ್ಲ. ಅದರಿಂದ ಇದು ಬೇರೆ ರಾಜ್ಯಗಳು ಕೂಡ ಅನ್ವಯಿಸುತ್ತೆ ಅಂತ ಯಾರು ಕೂಡ ಭಾವಿಸಬಾರದು, ತಪ್ಪಾಗುತ್ತದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮಂಜೂರಾದಂತಹ ಸರ್ಕಾರಿ ಜಮೀನುಗಳು ಅದು ಯಾರಿಗೆ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಂಜೂರಾದಂತಹ ಜಮೀನುಗಳು ಅನ್ವಯಿಸುತ್ತೆ ಮತ್ತು ಅದು ಉಲ್ಲಂಘನೆ ಆಗಿದ್ರೆ ಅದನ್ನು ಬಿಡಿಸ್ಕೊಡ್ತಾರೆ. ಇದು ಸರ್ಕಾರದಿಂದ ಮಂಜೂರಾದಂತಹ ಜಮೀನುಗಳಿಗೆ ಮಾತ್ರ ಅನ್ವಯಿಸುತ್ತೆ. ಯಾರಾದ್ರೂ ಕೊಂಡ್ಕೊಂಡಿರ್ತಾರೆ, ಆ ಕೊಂಡ್ಕೊಂಡಂತಹ ಜಮೀನಿಗೆ ಅನ್ವಯಿಸಲ್ಲ, ಮಂಜೂರಾಗಿರಬೇಕು. ಮಂಜೂರಾಗಿದ್ರೆ ಮಾತ್ರ, ಆ ಜಮೀನು ಉಲ್ಲಂಘನೆ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಮಾತ್ರ ಇದು ಈ ಕಾಯ್ದೆ ಪ್ರಕಾರ ಬಿಡಿಸ್ಕೊಳ್ಬೋದೇ ಹೊರತು, ನಾನು ಒಬ್ಬ ಪರಿಶಿಷ್ಟ ಜಾತಿ ವ್ಯಕ್ತಿ ಇನ್ನೊಬ್ಬ ಎಕ್ಸ್ ಅನ್ನೋ ವ್ಯಕ್ತಿಯಿಂದ, ತಿಮ್ಮೇಗೌಡ ಅಂತ ಒಬ್ಬರಿಂದ, ಅವರನ್ನು ಪರ್ಚೇಸ್ ಮಾಡ್ತಾರೆ, ಆ ಜಮೀನು ಬಿಡಿಸ್ಕೊಂಡ್ರಾಗಲ್ಲ. ಸರ್ಕಾರದ ಮಂಜೂರಾದಂತಹ ಜಮೀನುಗಳ ಬಗ್ಗೆ ಮಾತ್ರ ಆಗುತ್ತೆ ಹೊರತು ಬೇರೆ ಜಮೀನಿಗೆ ಅನ್ವಯಿಸಲ್ಲ. ರಾಮಣ್ಣವರೇ, ಈಗ ತಂದೆಗೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ, ಮಗ ಅದನ್ನ ಬೇರೆಯವರಿಗೆ ಮಾರಾಟ ಮಾಡಬಹುದು? ಮಗ ಮಾರಾಟ ಮಾಡಬಹುದು. ಯಾವಾಗ ತಂದೆ ಅಂದ್ರೆ SC ST ಮಂಜೂರಾಗಿದ್ದು, ಅದನ್ನ ಮಾರಾಟ ಮಾಡಬಹುದು ಯಾವಾಗ? ಅದಕ್ಕೆ ಮುಂದೆ ಇದೆ, ಮುಂದೆ ಸ್ವಲ್ಪ ಇದು ವಿವರವಾಗಿ ನಾ ಹೇಳ್ತೇನೆ. ಆಯ್ತು, ಹೇಳಿ ಸರ್. ಅದರಲ್ಲಿ ಇದು ಯಾಕೆಂದ್ರೆ ಇದು ಮುಂದೆ ಬರ್ತಾ ಬರ್ತಾ ಅಂತ ಕೂಡ ಬರ್ತೇನೆ ನಾನು. ಇದರಲ್ಲಿ ಮಂಜೂರಾದ ಜಮೀನುಗಳು ಅಂತ ನಾನು ಹೇಳಿದೆ. ಮಂಜೂರಾದ ಜಮೀನುಗಳು ಅಂದ್ರೆ ಯಾವುದು? ಅದು ಬಹಳ ಮುಖ್ಯ. ಮಂಜೂರಾದ ಜಮೀನುಗಳು ಅಂತಾನೆ ಆಯಾ ಕಾಲಗಳಲ್ಲಿ, ಈಗ 1969 ಗ್ರ್ಯಾಂಡ್ ರೂಲ್ಸ್ ಪ್ರಕಾರ ಇದೆ ಮಂಜೂರು ಮಾಡೋದು. ಅದರ ಹಿಂದೆ ಹಲವಾರು ನಿಯಮಗಳಿತ್ತು. ಈ ಬ್ರಿಟಿಷರ ಕಾಲದಲ್ಲಿ ಈ ಗ್ರೋ ಮೋರ್ ಫುಡ್ ಸ್ಕೀಮ್ ಅಂತ ಹೇಳಿ ಬಂದಿತ್ತು, ಅದರ ಪ್ರಕಾರ ಮಂಜೂರು ಮಾಡ್ತಿದ್ರು. ಈಗ ಹಲವಾರು ಆಯಾ ಕಾಲಕ್ಕೆ ತಕ್ಕಂತೆ ಇದ್ದಂತಹ ಕಾಯ್ದೆಗಳ ಪ್ರಕಾರ ಮಂಜೂರಾದಂತಹ ಹಂಚಿಕೆಯಾದಂತಹ ಎಲ್ಲಾ ಜಮೀನುಗಳು ಇದಕ್ಕೆ ಅನ್ವಯಿಸುತ್ತೆ. ಮತ್ತೆ ಇದರಲ್ಲಿ ಭೂ ಸುಧಾರಣೆ ಕಾಯ್ದೆ ಪ್ರಕಾರ, ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದು 1961 ಮಾಡಿದ್ರು, 2010 2065 ಅದು ಜಾರಿಗೆ ಬಂತು. ನಂತರ ಅದು 1/3/1974 ಅಮೆಂಡ್ ಆಗಿ ಆಗಲೂ ಕೂಡ ಅದು ಜಾರಿಗೆ ಬಂತದ್ದು. ಈ ಭೂ ಸುಧಾರಣೆ ಕಾಯ್ದೆಯ ಪ್ರಕಾರ ಹೆಚ್ಚುವರಿ ಜಮೀನು ಅಂದ್ರೆ ಒಂದು ಕುಟುಂಬ ಎಷ್ಟು ಜಮೀನು ಹೊಂದಿರಬೇಕು ಅಂತ ಹೇಳಿ ಭೂ ಸುಧಾರಣಾ ಕಾಯ್ದೆನಲ್ಲಿ ಹೇಳುತ್ತೆ. ಆ ಒಂದು ಮಿತಿಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನ ಸರ್ಕಾರ ವಶಪಡಿಸಿಕೊಳ್ಳುತ್ತೆ, ಅದಕ್ಕೆ ನಾವು ಹೆಚ್ಚುವರಿ ಜಮೀನು ಅಂತ ಹೇಳ್ತೀವಿ, ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳಿ. ಅದನ್ನ ಇವರಿಗೆ ಮಂಜೂರು ಮಾಡಿದ್ರೆ ಅದು ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಆದರೆ ಹೆರಿಡಿಟರಿ ಆಫೀಸಸ್ ಕೆಲವು ಹುದ್ದೆಗಳಿರ್ತದೆ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಗ್ರಾಮದಲ್ಲಿ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಉದ್ದೇಶದಿಂದ ಹುದ್ದೆಗಳಿಗೆ ಅಟ್ಯಾಚ್ ಆಗಿ ಕೆಲವು ಜಮೀನುಗಳನ್ನ ಇಟ್ಟಿದ್ರು. ಆ ಜಮೀನುಗಳ ಪರಭಾರಿಗೆ ಇದು ಅನ್ವಯಿಸಲ್ಲ, ಯಾಕೆಂದ್ರೆ ಅದು ಬಿಡಿಸ್ಕೊಡಕ್ಕೆ ಅದಕ್ಕೆ ಸಬರೆಯಾದಂತಹ ಕಾಯ್ದೆ ಇದೆ, ಆ ಕಾಯ್ದೆ ಪ್ರಕಾರ ಹೋಗಬೇಕು. ಮತ್ತೆ ಈ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಯಾರನ್ನ ಗೇಣಿದಾರು ಅಂತ ಗುರುತಿಸಿ ಅವರಿಗೆ ಈ ಅಧಿಭೋಗದಾರಿಕೆಯನ್ನು ಕೊಟ್ಟಿರ್ತಾರೋ ಆ ಜಮೀನುಗಳಿಗೆ ಈ ಕಾಯ್ದೆ ಅನ್ವಯಿಸಲ್ಲ. ಹೈಕೋರ್ಟ್ ರೂಲಿಂಗ್ ಇದೆ ಇದರಲ್ಲಿ, ಅದಕ್ಕೋಸ್ಕರ ಅಂದ್ರೆ ಮಂಜೂರಾದಂತಹ ಜಮೀನು, ಈ ಗೇಣಿದಾರ ಜಮೀನು ಅದು ಅನ್ವಯಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಯಾರ್ದೋ ಬೇರೆಯವರದು ಎಕ್ಸ್ ಅನ್ನು ಓನರ್ ಹತ್ರ ಗೇಣಿ ಮಾಡಿಸಿದ್ರೆ ಆ ಜಮೀನು ಬಿಡಿಸ್ಕೊಟ್ಟಿದ್ದಾರೆ, ಆ ಜಮೀನಿಗೆ ಗೇಣಿದಾರ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದು ಸರ್ಕಾರದ ಮಂಜೂರಾಗಿದ್ದಲ್ಲ, ಗೇಣಿದಾರ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರಷ್ಟೇನೆ. ಆ ಜಮೀನುಗಳಿಗೆ ಇದು ಅನ್ವಯಿಸಲ್ಲ. ಅಂದ್ರೆ ಉಳುವವನಿಗೆ ಭೂಮಿ ಅಂತ ಹೇಳಿ ಕಾಯ್ದೆ, ಕಾಯ್ದೆನಲ್ಲಿ ಬಂತಲ್ಲ, ಆ ಕಾಯ್ದೆ ಪ್ರಕಾರ ಯಾರಾದ್ರೂ ಟೆನೆಂಟ್ ಅಂತ ಗುರುತಿಸಿ ಅವರಿಗೆ ಅಧಿಭೋಗದಾರಿಕೆಯನ್ನ ಕೊಟ್ಟಿದ್ರೆ ಅದಕ್ಕೆ ಇದು ಅನ್ವಯಿಸಲ್ಲ. ಮತ್ತೆ ಈ ಕಾಯ್ದೆ ಯಾವ ರೀತಿ ಅನ್ವಯಿಸುತ್ತೆ, ಇದಿಷ್ಟು ನಾವು ಮಂಜೂರಾದಂತಹ ಜಮೀನುಗಳ ಬಗ್ಗೆ ಬರುವಂತದ್ದು. ನಂತರ ಈ ಕಾಯ್ದೆ ಯಾವ ರೀತಿ ಅನ್ವಯವಾಗುತ್ತೆ, ಇದು ಒಂದರ್ಥದಲ್ಲಿ ನಾವು ನೋಡಿದ್ರೆ ಪೂರ್ವಾನ್ವಯ, ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀವಿ. ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಏನು, ಈಗ ಕಾಯ್ದೆ ಬಂದಿದ್ದು 1/1/1979 ಜಾರಿಗೆ ಬಂತು. ಈ 1979 ಹಿಂದಕ್ಕೆ ಮಂಜೂರಾಗಿರದೆ ಜಮೀನು, ಆ ಮಂಜೂರಾದಂತಹ ಜಮೀನಲ್ಲಿ 12 ವರ್ಷ ಅಥವಾ 15 ವರ್ಷ ಪರಭಾರೆ ಮಾಡಬಾರದು ಅಂತ ಕಂಡೀಷನ್ ಹಾಕಿರ್ತಾರೆ. ಆ ಕಂಡೀಷನ್ ಹಾಕಿದ್ದಾಗ ಮಂಜೂರಾದ ನಂತರ ಆ 12 ವರ್ಷದ ಅವಧಿ ಒಳಗಡೆನೆ ಮಾರಾಟ ಮಾಡಿಬಿಟ್ರೆ ಅದು ಷರತ್ತಿನ ಉಲ್ಲಂಘನೆ ಆಗಿಬಿಡುತ್ತೆ. ಉದಾಹರಣೆ 1900 ಒಬ್ಬ ವ್ಯಕ್ತಿಗೆ ಒಂದು ಜಮೀನನ್ನು ಮಂಜೂರು ಮಾಡಿದ್ರೆ 1/1/1900 ಆ ವ್ಯಕ್ತಿ ಅದನ್ನ 1901 ಮಾರಾಟ ಮಾಡಿದ್ರೆ ಷರತ್ತಿನ ಉಲ್ಲಂಘನೆ ಆಯಿತು. ಆ ನಂತರ ಹಲವಾರು ಕೈಗಳ ಬದಲಾವಣೆ ಆಗಿರುತ್ತೆ. ಈ ಹಲವಾರು ಕೈಗಳ ಬದಲಾವಣೆ ಆಗಿ ಈಗ ಒಬ್ಬ ವ್ಯಕ್ತಿ ಬಂದಿರ್ತಾನೆ ದಾಸಪ್ಪ ಅಂತ ಹೇಳಿ. ಯಾರಿಗೆ ಇದು ತೊಂದರೆ ಆಗುತ್ತೆ ಅಂದ್ರೆ ಈ ದಾಸಪ್ಪನ ತೊಂದರೆ ಆಗುತ್ತೆ. ಅವನ ಹಿಂದೆ ಯಾರಾಟ ದಾಸಪ್ಪನಿಗೆಲ್ಲ ಮಾರಾಟ ಮಾಡಿದ್ರೋ ಅವರಿಗೆ ಇದು ಅನ್ವಯಿಸಲ್ಲ. ಯಾಕೆಂದ್ರೆ ದಾಸಪ್ಪ ಈಗ ಹೋಲ್ಡ್ ಅಲ್ಲಿರೋನು, ಅವನಿಗೆ ಅವನಿಂದ ನಾವು ಜಮೀನನ್ನು ಬಿಡಿಸ್ಕೊಡ್ತೇವೆ. ಆದ್ರಿಂದ ಇದು ಆ ನಂತರ ಮೊದಲನೇ ಪರಭಾರೆ ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ ನಂತರ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅವೆಲ್ಲ ಕೂಡ ನಲ್ ಅಂಡ್ ವೈಡ್ ಆಗುತ್ತೆ. ಅಂದ್ರೆ ಕಾನೂನು ಬಾಹಿರ ಅನ್ಸಿಸ್ಕೊಂಡು ಈಗ ಯಾರು ಸುಪರ್ದಲ್ಲಿರ್ತಾರ ಆ ಜಮೀನನ್ನ ಅವರಿಂದ ಈ ಜಮೀನನ್ನು ಬಿಡಿಸ್ಕೊಡ್ಲಾಗುತ್ತೆ. ಇದು ರೆಟ್ರೋಸ್ಪೆಕ್ಟಿವ್ ಅಂತ ಇದು, ಇದು ಈ ಕಾಯ್ದೆ ಹೀಗೆ ಅನ್ವಯಿಸುತ್ತೆ. ಇಲ್ಲಿ ಗಣನೆಗೆ ಬರೋದು ಏನಂದ್ರೆ ಮಂಜೂರಾತಿ ಷರತ್ತುಗಳನ್ನ ಯಾವಾಗ ಉಲ್ಲಂಘನೆ ಮಾಡಿದ್ರು ಅದು ಬಹಳ ಮುಖ್ಯ. ಷರತ್ತಿನ ಅವಧಿ ಒಳಗಡೆ ಉಲ್ಲಂಘನೆ ಮಾಡಿದ್ದರೆ ಅದಕ್ಕೆ ಈ ಕಾಯ್ದೆ ಅನ್ವಯಿಸುತ್ತೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ 1/1/1979 ಪೂರ್ವದಲ್ಲಿಯೇನೆ ಅಂದ್ರೆ ಹಿಂದಕ್ಕೇನೆ ಕಾಯ್ದೆ ಬರಕ್ಕೆ ಮುಂಚೆನೇನೆ ಷರತ್ತುಗಳ ಅವಧಿ ಆದ್ಮೇಲೆ ಮಾರಾಟ ಮಾಡಿರ್ತಾರೆ ಅದಕ್ಕೆ ಇದು ಅನ್ವಯಿಸಲ್ಲ. ಯಾರು ಯಾವೊಬ್ಬ ವ್ಯಕ್ತಿ ಷರತ್ತುಗಳ ಅವಧಿ ಮುಗಿದ ನಂತರ 1/1/1979 ಹಿಂದೆನೆ ಷರತ್ತುಗಳ ಅವಧಿ ಮುಗಿದ ನಂತರ ಕೊಂಡ್ಕೊಂಡು ಬಿಟ್ಟಿದ್ರೆ ಆಗ ಅದಕ್ಕೆ ಇದು ಅನ್ವಯಿಸಲ್ಲ. ಆದರೆ 1/1/1979 ನಂತರ ಈ ಅಂದ್ರೆ ಈ ಕಾಯ್ದೆ ಜಾರಿಗೆ ಬಂದ ನಂತರ ಅಂದ್ರೆ ಈಗ ನಾನು ಈಗೇನು ಕಾಯ್ದೆ ಬಗ್ಗೆ ಮಾತಾಡ್ತಿದ್ದೇನೆ, ಆ ಕಾಯ್ದೆ ಜಾರಿಗೆ ಬಂದ ನಂತರ ಮಂಜೂರಾತಿ ಷರತ್ತುಗಳ ಅವಧಿ ಮುಗಿದಿದ್ರೂ ಕೂಡ ಅಥವಾ ಮುಗಿದಿಲ್ಲದಿದ್ರು ಕೂಡ ಮಾರಾಟ ಮಾಡಬೇಕು ಅಂದ್ರೆ ಸರ್ಕಾರದ ಪೂರ್ವಾನುಮತಿ ಅತ್ಯಗತ್ಯ. ಇಲ್ಲಿ ಎಸಿನೂ ಪರ್ಮಿಷನ್ ಕೊಡೋಂಗಿಲ್ಲ, ತಹಸೀಲ್ದಾರು ಕೊಡೋಂಗಿಲ್ಲ, ಡಿಸಿನೂ ಕೊಡೋಂಗಿಲ್ಲ, ರೀಜನಲ್ ರೆವಿನ್ಯೂ ಕಮಿಷನರು ಕೂಡ ಅನುಮತಿ ಕೊಡಕ್ ಬರಲ್ಲ, ಸರ್ಕಾರವೇ ಪರ್ಮಿಷನ್ ಕೊಡಬೇಕು. ಅದು ಇನ್ನು ಮೊದಲೇ ಪರ್ಮಿಷನ್ ಕೊಟ್ಟು ಆ ನಂತರ ಪರ್ಚೇಸ್ ಮಾಡಬೇಕು. ಒಂದು ವೇಳೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಅದು ಮಾರಾಟ ಮಾಡುವಂಗಿಲ್ಲ. ಸಚಿವ ಸಂಪುಟ ಅಲ್ಲ ಸಚಿವರು ಅಂದ್ರೆ ಒಂದು ಹೈರಾರ್ಕಿನಲ್ಲಿ ಹೋದಾಗ ಕಂದಾಯ ಇಲಾಖೆ ಅಂತ ತಗೊಂಡ್ರೆ ಕಂದಾಯ ಇಲಾಖೆಯ ಹೆಡ್ ಅಂತ ಹೇಳಿ ಸಚಿವರು, ಅದು ಫೈಲ್ ಎಲ್ಲ ಮೂವ್ ಆಗಿ ಸಚಿವರಿಗೂ ಹೋಗುತ್ತೆ, ಅವರು ಅಪ್ರೂವ್ ಕೊಟ್ಟ ಮೇಲೆ ಬರಬೇಕು. ಸಚಿವ ಸಂಪುಟ ಅಲ್ಲ, ಆಯಾ ಇಲಾಖೆ ಮುಖ್ಯ ಸಚಿವರ ಬಳಿಗೆ ಹೋಗಿ ಅದು ಬರ್ತದೆ ಅನುಮತಿ ಇದ್ರಷ್ಟೇ ಉಂಟು. ಆಮೇಲೆ ಅನುಮತವಾಗುತ್ತೆ, ಎಸ್

ಒಂದು ವೇಳೆ ಈಗ ಇನ್ನೊಂದು ಪದ ಬರ್ತದೆ, ಇನ್ನೊಂದು ನಮಗೆ ಪ್ರಶ್ನೆ ಬರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಒಬ್ಬ ಮಂಜೂರಿದಾಗ ಇನ್ನೊಬ್ಬ ಎಸ್ಸಿ ಎಸ್ಟಿಗೆ ಮಾರಾಟ ಮಾಡಬಹುದಾ? ಅದು ಮಾಡೋಂಗಿಲ್ಲ, ಅದು ಮಾರಾಟ ಮಾಡಂಗಿಲ್ಲ, ಅದು ಉಲ್ಲಂಘನೆ ಆಗತ್ತೆ. ಅದರಿಂದ ಯಾರಿಗೆ ಆಗಲಿ ಷರತ್ತನ್ನು ಉಲ್ಲಂಘನೆ ಮಾಡಿ ಮಾರಾಟ ಮಾಡೋಂಗಿಲ್ಲ. ಕೆಲವರು ಒಂದಿರುತ್ತೆ, ಒಂದು ನಂಬಿಕೆ ಇರುತ್ತೆ, ನಮ್ಮವರು ಒಳಗಡೆ ಮಾರಾಟ ಮಾಡಿಬಿಟ್ರೆ ಏನ್ ತೊಂದರೆ ಇಲ್ಲ ಅಂತಾರೆ, ಅದು ಇಲ್ಲ. ಅದರಿಂದ ಇದು ಯಾರಿಗೆ ಮಾರಾಟ ಮಾಡಲಿ, ಷರತ್ತನ್ನು ಉಲ್ಲಂಘನೆ ಮಾಡಿ ಅದನ್ನು ಈ ಕಾಯ್ದೆ ವ್ಯಾಪ್ತಿಗೆ ಬರ್ತದೆ, ಅದನ್ನ ಬಿಡಿಸ್ಕೊಡ್ಬೇಕಾಗತ್ತೆ. ನಂತರ ಈ ಕಾಯ್ದೆ ಅನ್ವಯ ಜಮೀನನ್ನು ಬಿಡಿಸ್ಕೊಡೋದಕ್ಕೆ ಮಂಜೂರುದಾರರು ಅಥವಾ ವಾರಸುದಾರರು ಏನು ಮಾಡಬೇಕು, ಬಹಳ ಮುಖ್ಯ ಇದು. ಒಂದು, ಈ ಕಾಯ್ದೆ ಅನ್ವಯ ಯಾರಿಗೆ ಅರ್ಜಿ ಕೊಡಬೇಕು? ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಗೆ ಅರ್ಜಿಯನ್ನು ಕೊಡಬೇಕು. ಯಾಕೆಂದ್ರೆ ಬಿಡಿಸ್ಕೊಡೋದಕ್ಕೆ ಅಧಿಕಾರ ಹೊಂದಿರೋರು ಇವರೇನೆ, ಎಸಿನಿ, ಅವರೇ ಆದೇಶ ಮಾಡೋರು, ಅವರಿಗೆ ಇದಕ್ಕೆ ಇದ್ರ ಬಗ್ಗೆ ಅಧಿಕಾರ ಇದೆ. ಇವರಿಗೆ ಅರ್ಜಿಯನ್ನ ಜಮೀನು ಬಿಡಿಸ್ಕೊಡಿ, ನನ್ನ ಜಮೀನು ಬಿಡಿಸ್ಕೊಡಿ ಅಂತ ಹೇಳಿ ದಾಖಲೆ ಸಹಿತ ಅರ್ಜಿಯನ್ನು ಕೊಡಬಹುದು. ದಾಖಲೆಗಳನ್ನು ಕ್ರಮಕ್ಕೆ ಅದಕ್ಕೇನೊಂದು ಕೆಲಸ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಅಂತ ಹೇಳ್ತಾರೆ, ಫಾರ್ಮ್ಯಾಟ್ ಗೊತ್ತಿಲ್ಲದೆ ಹೋದ್ರೆ ಬಿಳಿ ಹಾಳಿನಲ್ಲೂ ಕೂಡ ಬರ್ಕೊಡಬಹುದು, ತೊಂದರೆ ಏನಿಲ್ಲ. ಯಾಕಂದ್ರೆ ನಾನು ಕೂಡ ಅದನ್ನು ಮಾಡಿದ್ದೇನೆ. ದಾಖಲೆ ಸಮೇತ ಅರ್ಜಿನ ನೀಡಬೇಕು. ಅಥವಾ ಈ ಕಂದಾಯ ಇಲಾಖೆಯಲ್ಲಿ ಒಂದೇನ್ ಮಾಡಿದರೆ, ಲಾಗಾಯ್ತು ನಿನ್ನೆ ಬಸವಲಿಂಗಪ್ಪನವರು ಕಂದಾಯ ಮಂತ್ರಿ ಆದ ಕಾಲದಿಂದ, ಅವ್ರ ಅರ್ಜಿ ಕೊಡಕ್ ಅವ್ರಿಗೇನು ಗೊತ್ತಿಲ್ಲ ರೀ, ನೀವುಗಳು ರೆವಿನ್ಯೂ ಅಧಿಕಾರಿಗಳು ಹೋಗಿ ನೀವೇನೇ ಇದನ್ನು ಹುಡುಕಿ ಆತರ ಪ್ರಕರಣ ಹುಡುಕಿ ಪತ್ತೆ ಹಚ್ಚಿ ನೀವು ಅವರಿಂದ ಅರ್ಜಿ ತಗೊಂಡು ರೆಕಾರ್ಡ್ ನ ತಯಾರು ಮಾಡಿ ಕ್ರಮ ತಗೋಬೇಕು ಅಂತ ಹೇಳಿದ್ರು. ಅದು ಕೂಡ ಅಸ್ತಿತ್ವದಲ್ಲಿದೆ ಈಗ. ಅಂದ್ರೆ ಸೋಮೋಟೋ ತಹಸೀಲ್ದಾರ್ಸು ಅಥವಾ ಅವರ ಕೆಳಗಡೆ ಸಿಬ್ಬಂದಿ ಅವರು ಕೂಡ ಹೋಗಿ ಈ ಒಂದು ಪ್ರಕರಣ ಗುರುತು ಹತ್ತಿಸಿ ರೆಕಾರ್ಡ್ ಅನ್ನು ಬಿಲ್ಡಪ್ ಮಾಡಿ, ರೆಕಾರ್ಡ್ ಬಿಲ್ಡಪ್ ಮಾಡಿದ್ರೇನು ಈ RTC ಅದು ಮಂಜೂರಿ ಮಾಡಿದ್ದೆ, ಮಂಜೂರಿ ಪತ್ರ ಅಂದ್ರೆ ಅದಕ್ಕೆ ನಾವು ಇದನ್ನು ಹೇಳ್ತೀವಿ, ದರ್ಖಾಸ್ತಲ್ಲಿ ಮಂಜೂರಿ ಪತ್ರ ಅಂತ ಹೇಳ್ತೀವಿ, ಆರ್ಡರ್ ಕಾಪಿ ಅಂತ ಹೇಳ್ತೀವಿ, ಅದನ್ನ ಕಾಪಿ, ಅದ್ರ ಕಾಪಿ, ಆಮೇಲಿಂದ ಸಾಗುವಳಿ ಚೀಟಿ ಅಂತ ನಮ್ಮ ಆಡುಭಾಷೆಯಲ್ಲಿ ಸಾಗುವಳಿ ಚೀಟಿ ಅದನ್ನ ಕೊಡ್ತಾರೆ. ಆ ಸಾಗುವಳಿ ಚೀಟಿ ಎಕ್ಸ್ಟ್ರಾಕ್ಟ್, ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಹಕ್ಕು ಬದಲಾವಣೆ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್, ಅದು ಇವನ್ನೆಲ್ಲ ಲಗತ್ತಿಸಿ ಮತ್ತೆ ಒಂದು ಮಾನಿಟರ್ ಮಾಡಬೇಕು ಅಲ್ಲಿ ಏನಂತ, ಯಾರು ಈಗ ಸುಪತ್ತಲ್ಲಿದ್ದಾರೆ ಅದನ್ನು ಕೂಡ ಪತ್ತೆ ಹೆಚ್ಚಿಸಿ ಅದನ್ನು ಜಮೀನಿನ ಚೆಕ್ಬಂದಿ ಹಾಕಿ ಚೆಕ್ಬಂದಿ ಕೂಡ ಬರೆದು ಅದನ್ನ ತಹಸೀಲ್ದಾರ್ಗೆ ಇದನ್ನು ಕೊಡಬೇಕು, ಏನೋ ವರದಿಯನ್ನು ಕೊಡಬೇಕು. ಇಲ್ಲಿ ಒಂದೇನಾಗುತ್ತೆ ಅಂದ್ರೆ ನಮ್ಮ ಸೋಮೋಟೋ ನಾವು ಪತ್ತೆ ಹಚ್ಚಕ್ ಹೋದಾಗ ಅದು ಪತ್ತೆ ಹಚ್ಚುವ ವಿಧಾನ ಇದೆ. ಹೆಂಗೆ ಅಂತ ಹೇಳಿದ್ರೆ, ಈ ತಹಸೀಲ್ದಾರ್ ಆಫೀಸಲ್ಲಿ ದರಖಾಸ್ತು ಮಂಜೂರಾದಂತ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಮೀನು ಮಂಜೂರಾದಂತಹ ಕಡತಗಳಿರುತ್ತದೆ ಲಾಗಾಯತಿನಿಂದ, ಆ ಕಡತಗಳನ್ನು ತೆಗೊಳ್ಳೋದು. ಅದರಲ್ಲಿ ಎಸ್ಸಿ ಎಸ್ಟಿಗೆ ಮಾತ್ರ ಮಂಜೂರಾಗಿದ್ದನ್ನು ಕೂಡ ಬೈಫರ್ಕೇಟ್ ಮಾಡಿ ಅದನ್ನು ಪಟ್ಟಿಯಲ್ಲಿ ಬರ್ಕೊಳ್ಳೋದು, ಯಾವ ಮಂಜೂರಾಯಿತು, ಎಷ್ಟೆಕರೆ ಮಂಜೂರಾಯಿತು, ಯಾವ ಗ್ರಾಮದಲ್ಲಿ ಮಂಜೂರಾತಿ ನಂಬರ್ ಏನು, ಸಾಗುಳಿ ಚೀಟಿ ನಂಬರ್ ಏನು, ಇದಷ್ಟನ್ನು ಕೂಡ ಬರೆದಿಟ್ಕೊಳ್ಳೋದು. ಅದನ್ನು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗೋದು, ಹೋಗ್ಬಿಟ್ಟು ಆ ಷರತ್ತಿನ ಅವಧಿ ಏನ್ ಮೆನ್ಷನ್ ಮಾಡಿರ್ತಾರೆ ಆ ಅವಧಿಯೊಳಗೆ ಏನಾದರೂ ಕೂಡ ಅದು ಮಾರಾಟ ಆಗಿದೆಯಾ ಅಂತ ಹೇಳಿ ಅದನ್ನ ಗುರುತಿಸೋದು, ಗುರುತಿಸಿ ಅದನ್ನು ಎಕ್ಸ್ಟ್ರಾಕ್ಟ್ ತಗೊಳ್ಳೋದು, ಅದನ್ನು ಕೂಡ ಇದ್ರ ಜೊತೆ ಲಗತ್ತಿಸಬೇಕು. ಅಂದ್ರೆ ಯಾವ ರೀತಿ ಇದನ್ನು ಪತ್ತೆ ಹಚ್ಚಬೇಕು ಅನ್ನೋದು ಕೂಡ ಒಂದು ಕ್ರಮ ಇದೆ. ಮಾರಾಟ ಮಾಡಿದ್ರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ, ಅಲ್ಲಿ ಹೋಗಿ ಅದನ್ನ ಪತ್ತೆ ಹಚ್ಚಿ ಅದಕ್ಕೋಸ್ಕರ ನಾನು ಕೂಡ ಮಾಡಿದ್ದೇನೆ, ಅದನ್ನ ಮಾಡಿರೋದನ್ನ ನನಗೆ ಒಂದು ಅನುಭವ ಇದೆ. ಆ ಪತ್ತೆ ಹಚ್ಚಿ ಪಟ್ಟಿನ ಮಾಡಿ ಆ ಪಟ್ಟಿ ಪ್ರಕಾರ ಇದನ್ನ ರೆಕಾರ್ಡ್ ಬಿಲ್ಡ್ ಅಪ್ ಮಾಡಿ ಅದನ್ನ ತಹಸೀಲ್ದಾರ್ ಆಫೀಸ್ ಕೊಡಬೇಕು. ತಹಸೀಲ್ದಾರ್ ಅದನ್ನ ತಮ್ಮ ಶರಾದೊಂದಿಗೆ ಅಸಿಸ್ಟೆಂಟ್ ಕಮಿಷನರ್ ಕಳಿಸ್ಕೊಡ್ತಾರೆ. ಈ ಸಬ್ ರಿಜಿಸ್ಟ್ರಾರ್ ಅದನ್ನ ರಿಜಿಸ್ಟರ್ ಮಾಡುವಾಗ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ವ ಸರ್? ಈಗ ಈ 1179 ನಂತರ ಮಾಹಿತಿ ಇದೆ, ಅದರ ಮುಂಚಿತವಾಗಿ ಇರಲಿಲ್ಲ. ಈಗೇನ್ ಮಾಡಿದರೆ, ಈ ದರಖಾಸ್ತಲ್ಲಿ ಎಸ್ಸಿಎಸ್ಟಿಗೆ ಏನು ಮಂಜೂರು ಮಾಡಿದ್ರು ಅದರೊಂದು ಪಟ್ಟಿನ ಮಾಡಿ, ಗ್ರಾಮವಾರು ಪಟ್ಟಿನ ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ ಕೊಟ್ಟಿರ್ತಾರೆ. ತಾಲೂಕು ಆಫೀಸಲ್ಲಿ ಒಂದು ಪಟ್ಟಿ ಇರುತ್ತದೆ, ಆ ಪಟ್ಟಿ ಪ್ರಕಾರ ಇವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಅದು ದರಖಾಸ್ತು ಮಂಜೂರಾಗಿದೆ ಅಂತ ಹೇಳಿದ್ರೆ ಆಗ ಅದನ್ನ ರಿಜಿಸ್ಟರ್ ಮಾಡಕ್ ಹೋಗಲ್ಲ. ಈಗಿನ ವ್ಯವಸ್ಥೆ ಮೊದಲು ಅದು ಇರಲಿಲ್ಲ. ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾದಾಗ ಅವ್ರೇನ್ ಮಾಡಬೇಕು, ಆ ಕೆಲಸ ಏನಾಗುತ್ತೆ, ಮಂಜೂರುದಾರನೇ ಬರಬಹುದು ಅಥವಾ ಅವನು ವಾರಸುದಾರ ಬರಬಹುದು, ಅದು ಕೂಡ ವಂಶವೃಕ್ಷನು ಕೂಡ ಹಾಕಿರ್ತಾರೆ, ಅದು ಕೂಡ ವಾರಸುದಾರ ಅರ್ಜಿ ಕೊಡ್ತಾನೆ. ಅರ್ಜಿ ಕೊಟ್ಟು ಏನ್ ಮಾಡ್ತಾನೆ, ಅವನು ಕೂಡ ಅವನು ಯಾರು ಈಗ ಜಮೀನು ಯಾರು ಸುಪರ್ದಲ್ಲಿದ್ದಾರೆ ಅವ್ರಿಗೂ ಕೂಡ ಇಬ್ರು ಕೂಡ ನೋಟಿಸ್ ಕೊಡ್ತಾರೆ. ಇಬ್ರು ಹೇಳಿಕೆಯನ್ನು ಕೂಡ ತಗೊಳ್ತಾರೆ. ಇಬ್ರು ಹೇಳಿಕೆಯನ್ನು ಕೂಡ ತಗೊಂಡು ನಂತರ ರೆಕಾರ್ಡ್ ಅನ್ನು ಪರಿಶೀಲನೆ ಮಾಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸ್ಥಳ ತನಿಖೆ ಮಾಡಿ ಎಸಿ ಅವರು ಆದೇಶವನ್ನು ಮಾಡಬೇಕು. ಈ ಆದೇಶವನ್ನು ಮಾಡ್ತಾ 4 ಅಂಶಗಳನ್ನು ಅವರು ತಮ್ಮ ಆದೇಶದಲ್ಲಿ ಹೇಳಿರಬೇಕು. ಒಂದು, ಈ ಜಮೀನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅವರಿಗೆ ಸೇರಿದಂತಹ ಜಮೀನಾಗಿದೆ ಅನ್ನೋದು ಮೊದಲು ಬರಬೇಕಲ್ಲಿ, ಅದನ್ನು ಅವರು ನೋಡಬೇಕು. ಎರಡನೇ ಅಂಶ, ಈ ವ್ಯಕ್ತಿ ಯಾರು ಅರ್ಜಿ ಹಾಕಿದ್ದಾನೆ ಅವನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಸೇರಿದಾನೆ ಅನ್ನೋದನ್ನ ರೆಕಾರ್ಡ್ ಮಾಡಬೇಕು. ಮೂರನೇದು, ಈ ಒಂದು ಮಂಜೂರು ಮಾಡಿದಂತಹ ಜಮೀನು ಅದನ್ನ ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ್ದಾರೆ ಅನ್ನೋದು ಕೂಡ ರೆಕಾರ್ಡ್ ಆಗಬೇಕು. ನಂತರ ಅವಕಾಶಗಳನ್ನ ಅಂದ್ರೆ ಆಪರ್ಚುನಿಟಿ ಬೀಯಿಂಗ್ ಹರ್ಡ್ ಅಂತ ಹೇಳಿವಿ, ಅವರ ಹೇಳಿಕೆಯನ್ನು ಅಹವಾಲುಗಳನ್ನು ಹೇಳ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿರಬೇಕು. ಈ ನಾಲ್ಕು ಅಂಶಗಳು ಎಸಿಯವರ ಅದರಲ್ಲಿ ಬರಬೇಕು. ಅದಾದ ನಂತರ ಎಸಿಯವರ ಎಲ್ಲ ಕೂಡ ವಿವರವಾಗಿ ಆದೇಶವನ್ನು ಬರೆದು ಆ ಕೊನೆಯಲ್ಲಿ ಒಂದು ಹೇಳಬೇಕು, ಈ ಜಮೀನು ಎಲ್ಲಾ ತರಹ ಋಣಗಳಿಂದಲೂ ಕೂಡ ಮುಕ್ತವಾಗಿದೆ ಅನ್ನೋದು ಹೇಳಬೇಕು. ಯಾಕಂದ್ರೆ ದಿಸ್ ಪರ್ಟಿಕ್ಯುಲರ್ ಲ್ಯಾಂಡ್ ಈಸ್ ಫ್ರೀ ಫ್ರಮ್ ಆಲ್ ಎನ್ಕಂಬರೆನ್ಸಸ್ ಅಂತಲೇ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಬರೀತೇವೆ. ಕನ್ನಡದಲ್ಲಿ ಅದನ್ನ ಎಲ್ಲಾ ಋಣಗಳಿಂದಲೂ ಕೂಡ ಮುಕ್ತವಾಗಿದೆ ಎಂದು ಘೋಷಿಸಿ ಈ ಜಮೀನನ್ನ ನಾನು ಯಾರಿಗೆ ವಶಕ್ಕೆ ಕೊಡಬೇಕು ಅನ್ನೋದು ಕೂಡ ಎಸಿಯವರು ಹೇಳಬೇಕು. ಎಷ್ಟೋ ಜನ ಎಸಿಸು ಅದನ್ನು ಬರೆಯೋದೇ ಇಲ್ಲ, ಬರೀ ಅದನ್ನ ಮಂಜೂರುದಾರನಿಗೆ ಅಥವಾ ವಾರಸುದಾರನಿಗೆ ಅದನ್ನ ವಾಪಸ್ ನೀಡತಕ್ಕದು ಅಂದ್ಬಿಡ್ತಾರೆ. ಇವರು ಈ ಜವಾಬ್ದಾರಿ ಎಸಿಯವರದು, ಅದನ್ನ ಹೇಳದೇ ಇಲ್ಲ ಅವರು. ಹೇಳದೇ ಇದಕ್ಕೆ ಅದು ಯಾರ ಕೈಗೆ ಹೋಗುತ್ತೆ, ಅದು ಯಾರು ಬಿಡಿಸ್ಕೊಡ್ತಾರೋ ತಹಸೀಲ್ದಾರ್ಗೂ ಅವರು ಅವರು ಕಂಡಿಡಬೇಕು. ಇದು ಇದಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಎಸಿಯವರೇನೆ ಇಂಥವರಿಗೆ ಜಮೀನನ್ನ ಇಂಥವ್ರ ವಶಕ್ಕೆ ನೀವು ಕೊಡಿ ಅಂತ ಹೇಳಿ ಆದೇಶದಲ್ಲಿ ಹೇಳಿರಬೇಕು. ಅದ ನಂತರ ಬಹಿರಂಗ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು ಅಂತ ಕೂಡ ಹೇಳ್ತಾರೆ. ಅದನ್ನಾಗುತ್ತೆ. ಆಮೇಲಿಂದ ಈ ಆದೇಶದ ಪ್ರತಿಯನ್ನ ಈ ಇವರಿಗೆ ಯಾರಿಗೆ ಯಾರು ಜಮೀನು ಸುಪರ್ದ ಹೊಂದಿರ್ತಾರೋ ಅವರಿಗೆ ಜಾರಿಗೊಳಿಸಬೇಕು. ಇನ್ನೊಂದು ಬಹಳ ಮುಖ್ಯವಾದ ಅಂತ ಹೇಳಿದ್ರೆ, ಯಾವುದೇ ಒಂದು ಜಮೀನಿಗೆ ಸಂಬಂಧಪಟ್ಟ ವಿಷಯ ಇದ್ರೆ ಅದರಲ್ಲಿ ಆದೇಶದಲ್ಲಿ ಯಾರೇ ಅಧಿಕಾರಿಯಾಗಲಿ, ಎಸಿ ಆಗಲಿ, ಡಿಸಿ ಆಗಲಿ, ತಹಸೀಲ್ದಾರ್ ಆಗಲಿ, ಆ ಜಮೀನಿನ ಚೆಕ್ ಬಂದಿ ಬರೀಬೇಕು. ಚೆಕ್ ಬಂದಿ ಬರೀಲಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಆರ್ಡರ್ ಅನ್ನಿಸ್ಕೊಳ್ಳುತ್ತೆ. ಈಗ ಮನೆ ಒಂದು ಅಡ್ರೆಸ್ ಇದ್ದಂಗೆ ಅಲ್ಲಿ ಬರೀತಾ ಜಮೀನಿನ ಚೆಕ್ ಬಂದಿ, ಜಮೀನನ್ನು ಗುರುತಿಸೋಕ್ಕೋಸ್ಕರ ಇರುವಂತಹ ಒಂದು ಅಳತೆ ಅದು, ಅದನ್ನ ಬರೀಬೇಕು. ಅದನ್ನ ಬರೆದು ಆನಂತರ ಆದೇಶವನ್ನು ಅದನ್ನ ಸಹಿ ಮಾಡಿ ಕೂಡ ಕೊಡಬೇಕಂತ ಸಹಿ ಮಾಡಿ ಅದನ್ನ ಜಾರಿಗೊಳಿಸಬೇಕು. ಸರ್, ಆರ್ ಟಿ ಸಿ ಅಲ್ಲಿ ಏನಾದರೂ ಇದು ನಮೂದಾಗಬೇಕು ಅಂತಿದ್ಯಾ? ಅಂದ್ರೆ ಇದು ಎಸ್ ಸಿ ಎಸ್ ಟಿಗಳಿಗೆ ಮಂಜೂರಾದಂತಹ ಜಮೀನು ಅಂತ ಆರ್ ಟಿ ಸಿ ಅಲ್ಲಿ ನಮೂದಾಗ್ಬಿಟ್ರೆ ಮಾಡಿಲ್ಲ ಮಾಡಬೇಕು ಅಲ್ವಾ? ಮಾಡಬೇಕು. ಅವಾಗ ಎಲ್ರಿಗೂ ಬಹಳ ಸರಳ ಮತ್ತೆ ಸರಾಗವಾಗ ಆಗೋಗುತ್ತೆ. ತಾವು ಹೇಳಿದ್ದು ಅಂಶ ಬಹಳ ಒಳ್ಳೇದನ್ನು ಅದನ್ನ ಹೇಳ್ಬೇಕಾದ್ರೆ ಮುಂದಿನ ವಿಚಾರ ಸರ್. ಓಕೆ. ಆಮೇಲೆ ಅಥವಾ ಈ ತರ ವಾಪಸ್ ಇಸ್ಕೊಟ್ ಮೇಲಾದ್ರೂ ಎಸಿಗಳೇನಾದ್ರೂ ಅದನ್ನ ಮಂಜೂರು ನಮೂದಿಸ್ತಾರ ಸರ್? ಅದನ್ನ ಅದೇ ಇದೆ, ಮುಂದೆ ಹೇಳ್ತೀನಿ ನಾನು. ದಯವಿಟ್ಟು ಹೇಳಿ, ಹೇಳ್ತೀನಿ ನಾನು. ಈಗ ಇದು ಜಮೀನನ್ನ ಬಿಟ್ಕೊಡಿ ಆದೇಶ ಮಾಡಿದ್ರು, ಆದೇಶವನ್ನು ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಮಾಡಿ ಅವ್ರಿಗೆ ಒಂದು ಮೂರು ಅಥವಾ ನಾಲ್ಕು ವಾರ ಕಾಲಾವಕಾಶ ಕೊಡಬೇಕು. ಯಾರಿಗೆ ಜಮೀನು ಯಾರು ಸುಪರ್ದಲ್ಲಿದ್ದಾರೋ ಅವ್ರಿಗೆ ಕಾಲಾವಕಾಶ ಕೊಟ್ಟುಬಿಟ್ಟು ನೀವು ಇಷ್ಟು ದಿನದ ಒಳಗಡೆ ನೀವು ಜಮೀನು ಬಿಟ್ಕೊಡ್ಬೇಕು ಅಂತಂದ್ರೆ ಹೇಳಬೇಕು. ಬಿಟ್ಕೊಡ್ಬೇಕು ಅಂತಂದ್ ಹೇಳಿದಾಗ ಅವರು ಅದನ್ನ ಸರ್ವ್ ಮಾಡೋ ಕಾಪಿನ. ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಸರ್ವಿಸ್ ಮಾಡೋಕ್ಕಾಗಲಿಲ್ಲ, ತಿರಸ್ಕರಿಸಿ ಮರ್ಕೊಂಡು ಬಿಡ್ತಾರೆ, ಬರೆದು ಬಿಡ್ತಾರೆ. ಅದು ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಈ ಭೂಕಂದಾಯ ಕಾಯ್ದೆ ಪ್ರಕಾರ ಸೆಕ್ಷನ್ 29-30 ಏನ್ ಹೇಳ್ತಾರೆ ಅಂದ್ರೆ ನೋಟಿಸ್ ಅನ್ನು ಯಾವ ರೀತಿ ಸರ್ವ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಒಂದ್ ವೇಳೆ ಮನೆ ಮುಂದೆ ಚಿಂತಾಯಿಸ ಕೂಡ ಆಗ್ಲಿಲ್ಲ ಅಥವಾ ಅವರಿಗೆ ಸರ್ವಿಸ್ ಮಾಡಕ್ ಆಗ್ಲಿಲ್ಲ, ಜಮೀನ್ ಇರುತ್ತೆ ನೋಡಿ, ಜಮೀನಲ್ಲಿ ಹಾಕ್ಬಿಟ್ಟು ಮಹಜರ್ ಮಾಡಿ ಒಂದ್ ಕಾಪಿ ಇಟ್ಕೊಂತು ಅಂತ ಹೇಳಿದ್ರೆ ಅದು ನೋಟಿಸ್ ಸರ್ವ್ ಆದಂಗೆ. ಇದಕ್ಕೆ ಅವಕಾಶ ಮಾಡಿದ್ದಾರೆ, ಜಮೀನಲ್ಲೇ ಇಡಬಹುದು, ಜಮೀನಲ್ಲೇ ಇಡಬಹುದು ಅದನ್ನ. ಯಾವ್ದನ ಆದೇಶವನ್ನು ಕಾಪಿ ಇಟ್ಬಿಟ್ಟು ಮಹಜರ್ ಮಾಡಿ ಇಂತ ಹುದ್ದೆ ತಗೊಳ್ಳದೇ ಇರೋದ್ರಿಂದ ಅಥವಾ ತಿರಸ್ಕಾರ ಮಾಡಿರೋದ್ರಿಂದ ಮನೆ ಮುಂದೆ ಚಿಕಿತ್ಸಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಇದನ್ನ ಈ ರೀತಿ ಜಮೀನ್ ಮೇಲೆ ನಾನು ಸರ್ವ್ ಮಾಡಿದ್ದೇನೆ ಅಂತ ಹೇಳಿ ಮಹಜರ್ ಮಾಡಬೇಕು. ಆತರ ಮಾಡಿದ್ರೆ ಇಸ್ ಅಲೋನ್. ಅದಕ್ಕೆ ಒಂದ್ ನಾಲ್ಕು ಜನ ಸಾಕ್ಷಿ ಕೂಡ ಹಾಕ್ಸಿ ಅದನ್ನ ಹಾಕ್ಬೇಕು. ಆಮೇಲೆ ಅದನ್ನ ಸರ್ವ್ ಮಾಡಿದ್ಮೇಲೆ ಅವನು ಸಾಮಾನ್ಯವಾಗಿ ಬಿಟ್ಕೊಡಲ್ಲ ಜಮೀನಿನ. ಯಾಕೆಂದ್ರೆ ಅವರು ಕೂಡ 16 ಅನುಭವಿಸಿರ್ತಾರೆ, ಅನುಭವಿಸ ಅದು ಬ್ಲಡ್ ಹೋಗ್ಬಿಟ್ಟಿದೆ, ಒಂಥರ ಮಾಂಸ ಕಿತ್ತಂಗೆ ಆಗುತ್ತೆ ಅವರಿಗೆ ಬಿಟ್ಕೊಡಕ್ಕೆ, ಅದನ್ನ ಬಿಟ್ಕೊಡಲ್ಲ. ಆಗ ಏನ್ ಮಾಡಬೇಕು, ತಹಸೀಲ್ದಾರಿಂದ ವರದಿ ತಗೊಂಡು ಎಸಿಯವರು ಒಂದು ಎವಿಕ್ಷನ್ ಆರ್ಡರ್ ನ ಪಾಸ್ ಮಾಡಬೇಕು. ಎವಿಕ್ಷನ್ ಆರ್ಡರ್ ಪಾಸ್ ಮಾಡೋದು ಎಸಿಯವರೇನೆ. ಕೆಲವರು ಏನ್ ಮಾಡ್ತಾರೆ, ಕೆಲವು ಸಾರಿ ತಹಸೀಲ್ದಾರ್ಗೆ ನೀವು ಮಾಡಿ ಬಿಡ್ತಾರೆ, ಮಾಡೋಂಗಿಲ್ಲ ಅದು. ಎವಿಕ್ಷನ್ ಆರ್ಡರ್ ಶುಡ್ ಬಿ ಪಾಸ್ ಓನ್ಲಿ ಬೈ ದಿ ಎಸಿ, ನಾಟ್ ಅದರ್ಸ್, ನಾಟ್ ಎನಿ ಅದರ್ ಅಥಾರಿಟಿ. ಆ ಎವಿಕ್ಷನ್ ಆರ್ಡರ್ ಪಾಸ್ ಮಾಡಿ ಅಲ್ಲಿ ಯಾರನ್ನು ಬೇಕಾದ್ರೆ ಜಾರಿಗೊಳಿಸಿ ಇದನ್ನ ಎಫೆಕ್ಟ್ ಕೊಡೋದಕ್ಕೆ ತಹಸೀಲ್ದಾರ್ಗೆ ಎಂಪವರ್ ಮಾಡಬಹುದು. ತಹಸೀಲ್ದಾರ್ ಇದನ್ನ ಅವರನ್ನು ಬಿಡಿಸ್ಕೊಡಿ ಅಂತ ಹೇಳಿ ತಹಸೀಲ್ದಾರ್ಗೆ ಆದೇಶ ಮಾಡಿದ್ದೀನಿ ಅಂತ ಕೊಡಬಹುದು. ಎಸಿ ತಹಸೀಲ್ದಾರ್ ಹೋಗಿ ತಾವೇ ಹೋಗಿ ಸ್ಪಾಟ್ಗೆ ಹೋಗಿ ಸ್ಪಾಟಲ್ಲಿ ಅದನ್ನ ಮಹಜರ್ ಮಾಡಿ ಆ ಜಮೀನಲ್ಲಿ ಏನೆಲ್ಲ ಅಭಿವೃದ್ಧಿಗಳನ್ನ ಈ ಕೊಂಡ್ಕೊಂಡ ವ್ಯಕ್ತಿ ಏನ್ ಮಾಡಿರ್ತಾನೆ ಅದನ್ನು ಕೂಡ ನಮೂದು ಮಾಡಬೇಕು. ಈ ಸುಪ್ರೀಂ ಕೋರ್ಟ್ ಡಿಸಿಷನ್ ಅದು. ನೀವು ಈ ಕಾಯ್ದೆ ಪ್ರಕಾರ ಪರಿಹಾರ ಒಂದ್ ಪೈಸಾ ಕೂಡ ಸಿಗಲ್ಲ. ಇದಕ್ಕೆ ಗಾದೆ ಒಂದಿದೆ, ಕೊಟ್ಟವನು ಕೊಡೋಂಗಿ ಇಸ್ಕೊಂಡವನು ಇರ್ಭದ್ರ ಅಂತ. ಅದು ಉಲ್ಟಾ, ಕೊಟ್ಟವನು ಇರ್ಭದ್ರ ಇಸ್ಕೊಂಡವನು ಕೊಡಂಗಿ ಅಂತ ಆತರ. ಸೊ ಇಲ್ಲಿ ಜಮೀನು ಕೊಂಡ್ಕೊಂಡವರಿಗೆ ಬಿಡಿಸ್ಕೊಟ್ಟಾಗ ಒಂದು ಪೈಸಾ ಕೂಡ ಪರಿಹಾರ ಇಲ್ಲ. ಸೊ ಅದನ್ನ ಮಹಜರ್ ಮಾಡಿ ಅದನ್ನ ಅದ್ರಲ್ಲಿ ಚೆಕ್ ಬಂದಿ ಮೆನ್ಷನ್ ಮಾಡಬೇಕು. ಮಹಜರಲ್ಲೂ ಕೂಡ ಚೆಕ್ ಬಂದಿಯಲ್ಲಿ ಕೂಡ ಮೆನ್ಷನ್ ಮಾಡಿ ಅದನ್ನ ಜಮೀನನ್ನು ಸೂಪರ್ದು ಅಲ್ಲೇನೆ ಕೊಟ್ಬಿಟ್ಟು ಅವರಿಗೆ ಒಂದು ಸ್ಕೆಚ್ ಕಾಪಿ ಮತ್ತು ಮಹಜರ್ ಕಾಪಿನೂ ಕೂಡ ಕೊಟ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಕಂಪ್ಲೀಷನ್ ಆಗುತ್ತೆ. ಆಮೇಲೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ, ಈ ಜಮೀನಿನಲ್ಲಿ ಬಿಡಿಸ್ಕೊಟ್ಟಿರ್ತಾರೆ, ಬಿಡಿಸ್ಕೊಟ್ಟಿದ್ದಾಗ ಅವರು ಆ ಜಮೀನನ್ನ ತಿರ್ಗಾ ಜಮೀನ ಹತ್ರ ಹೋಗಕ್ಕಾಗಲ್ಲ, ಸ್ವಾಮಿ ನಾವು ಹೋದೆ ಬಿಟ್ಕೊಡ್ಲಿಲ್ಲ, ತಿರ್ಗಾ ಏನ್ ಮಾಡ್ತಾರೆ ಅಂತ ಹೇಳಿದ ತಿರ್ಗಾ ತಹಸೀಲ್ದಾರ್ ಹೋಗಿ ಬಿಡಿಸ್ಕೊಡೋ ಅವಶ್ಯಕತೆ ಇಲ್ಲ. ಅವರೇನ್ ಮಾಡ್ಬೋದು, ಒಂದ್ಸರಿ ಬಿಡಿಸ್ಕೊಟ್ಟಿದ್ದಾರೆ, ಬಿಡಿಸ್ಕೊಟ್ಟಾದ ನಂತರ ಅವರೇನ್ ಮಾಡ್ಬೇಕು, ಟ್ರೆಸ್ಪಾಸ್ ಕೇಸ್ ಹಾಕ್ಬೇಕು. ಟ್ರೆಸ್ಪಾಸ್ ಕೇಸ್ ಹಾಕ್ಬಿಟ್ಟು ತಹಸೀಲ್ದಾರ ಈ ತರ ಬಿಡಿಸ್ಕೊಟ್ರಿ ತಾವು, ಆದ್ರೂ ಕೂಡ ಅವರು ಪುನಃ ನನ್ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ತಹಸೀಲ್ದಾರ್ ಆದ ಅರ್ಜಿನ ಪೊಲೀಸ್ಗೆ ರವಾನಿಸಿ, ಇಂತ ದಿವಸ ನಾವು ಅವರಿಗೆ ಸುಪರ್ದು ಕೊಟ್ಟಿದ್ದೇವೆ, ರಕ್ಷಣೆ ಕೊಡಿ ಅಂತೇಳಿ ಒಂದು ಸೂಚನೆ ಕೊಡಬಹುದು ಪೊಲೀಸ್ನವರಿಗೆ. ಹೊರತು ಇವ್ರು ತಿರ್ಗಾ ಹೋಗಿ ಬಿಡಿಸ್ಕೊಡೋ ಅವಶ್ಯಕತೆ ಇಲ್ಲ ಈ ಕಾಯ್ದೆ ಪ್ರಕಾರ. ಈ ಭೂ ಮಾಲೀಕನಿಗೆ ಎಸಿಯವರು ಮಾಡಿದಂತಹ ಆದೇಶದಿಂದ ಅನ್ಯಾಯ ಇದೆ ಅಂತ ಕಂಡು ಬಂದ್ರೆ ಅಥವಾ ಅನಿಸಿದರೆ ಅವರು ಅಪೀಲ್ ಹೋಗ್ಬಹುದು. ಯಾರಿಗೆ? ಡಿಸಿಯವರಿಗೆ. ಎಷ್ಟಿದ್ದಲ್ಲಿ ತಮಗೆ ಆದೇಶವನ್ನ ಜಾರಿ ಮಾಡಿದ 3 ತಿಂಗಳ ಒಳಗಾಗಿ ಅಪೀಲನ್ನ ಡಿಸಿಯವರು ಹೋಗ್ಬಹುದು. ಡಿಸಿಯವರ ಆದೇಶ ಅಂತಿಮ, ಡಿಸಿಯವರು ಸ್ಟೇ ಕೊಡಬಹುದು, ಸ್ಟೇ ಕೊಡ್ತಾರೆ, ಅದನ್ನ ಹಿಯರ್ ಮಾಡ್ತಾರೆ ಅವರು. ಇಂತಿಷ್ಟೇ ಕಾಲದ ಅವಧಿಯಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ ರೂಲ್ ಇಲ್ಲ. ಕಾಯ್ದೆ ಉಲ್ಲಂಘನೆ ಮಾಡಿ ಮಾರಾಟ ಮಾಡಿದ್ರೆ ಏನು ಶಿಕ್ಷೆ ಇದೆ ಅಂತ ಹೇಳಿ, ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ಖರೀದಿ ಮಾಡಿದರೆ ಮಾರಾಟ ಮಾಡಿದವರಿಗೆ ಖರೀದಿ ಮಾಡಿದವರಿಗೆ ಅದು ಸಾಬೀತಾದಲ್ಲಿ 6 ತಿಂಗಳ ಶಿಕ್ಷೆ ಅಥವಾ 2,000 ರೂಪಾಯಿ ಜುಲ್ಮಾನೆ ಅಥವಾ ಎರಡು ಕೂಡ ವಿಧಿಸಕ್ಕೆ ಅವಕಾಶ ಇದೆ. ಆಮೇಲೆ ಈ ಜಮೀನಿನ ಮೂಲ ಮಂಜೂರುದಾರರು ಅಥವಾ ವಾರಸುದಾರಿ ಇಲ್ಲದಿರುವಂತಹ ಪ್ರಕರಣಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಆ ಜಮೀನು ಸರ್ಕಾರ ತನ್ನ ಸುಪರ್ದು ತಗೊಳ್ಳುತ್ತೆ, ತಗೊಂಡು ಅದನ್ನ ಹಾಲಿ ಇರುವಂತಹ ಜಮೀನು ಮಂಜೂರಾತಿ ನಿಯಮಗಳ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರಿಗೆ ಅದನ್ನ ಮಂಜೂರು ಮಾಡಬಹುದು ಅಲ್ಲಿ ವಾರಸುದಾರಿ ಇಲ್ಲೇ ಇರುವಂತಹ ಪ್ರಕರಣಗಳಲ್ಲಿ. ಈಗ ಜಮೀನು ಕಳ್ಕೊಂಡಂತಹ ಭೂ ಮಾಲೀಕನಿಗೆ ಮೊದಲೇ ಹೇಳಿದಂಗೆ ಯಾವ ಪರಿಹಾರ ಕೂಡ ಇಲ್ಲ. ಮತ್ತೆ ಅನಿವಾರ್ಯವಾದ ಕಾರಣಗಳಿಗೆ ಈ ಜಮೀನನ್ನು ಮಾರಾಟ ಮಾಡಬೇಕು ಅಂತ ಅನಿಸಿದ್ರೆ ಯಾರಿಗೆ, ಮಂಜೂರುದಾರನಿಗೆ, ಅವನಿಗೆ ಏನ್ ಮಾಡಬೇಕು, ಅದಕ್ಕೆ ಅವಕಾಶ ಇದೆ. ಆದರೆ ಅಂತಿಮ ಸರ್ಕಾರ ಕೊಡಬೇಕು ಅನುಮತಿನ ಸರ್ಕಾರದ ವಿವೇಚನೆಗೆ ಬಿಟ್ಟಿದೆ, ಅದನ್ನ ಕೊಟ್ಟೇ ಕೊಡಬೇಕು ಅಂತ ಕಾನೂನಿಲ್ಲ. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ತಹಸೀಲ್ದಾರ್ಗೆ ಅರ್ಜಿ ಕೊಡ್ತಾರೆ, ತಹಸೀಲ್ದಾರ್ ಎಸಿಗೆ ಬರ್ತದೆ, ಎಸಿಯಿಂದ ಡಿಸಿಗೆ ಬರ್ತದೆ, ಡಿಸಿಯವರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಾರೆ ಏನ್ ಕಾರಣಕ್ಕೋಸ್ಕರ ಮಾರಾಟ ಮಾಡಕ್ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವನು ಯಾವ ಕಾರಣಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ದಾನೆ, ಅವನ ಕುಟುಂಬದ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಅವನಿಂದ ಒಂದು ಅಭಡವಿಟ್ಟು ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾನೆ ಒಂದು ಅಭಡವಿಟ್ಟು ಎಲ್ಲವನ್ನೂ ಕೂಡ ಸೇರಿಸಿ ಸರ್ಕಾರದ ವರದಿಯನ್ನು ಕೊಡ್ತಾರೆ. ವರದಿಯನ್ನು ಕೊಟ್ಟಾಗ ಆ ವರದಿ ಆಧಾರದ ಮೇಲೆ ಸರ್ಕಾರ ಅನುಮತಿ ಕೊಡುವುದು. ಅಲ್ಲೂ ಒಂದು ಷರತ್ತಿದೆ, ಏನಂದ್ರೆ 5 ವರ್ಷ ಮೀರಿದ್ರೆ ಮಂಜೂರಾಗಿ 5 ವರ್ಷ ಮೀರಿದ್ರೆ ಅಥವಾ ಹಾಗೂ ಅದು ವಿಧಿಸಲಾದ ಗರಿಷ್ಠ ಅವಧಿಯ ಒಳಗಡೆ ಮಾರಾಟ ಮಾಡಬೇಕು ಅನ್ನೋದಾದರೆ ಆಗ ಮಾರಾಟ ಮೌಲ್ಯದ 50% ಆ ಮೊಬಲಗನ್ನ ಸರ್ಕಾರಕ್ಕೆ ಕಟ್ಟಬೇಕು. ಅವರು ಅನುಮತಿ ಕೊಟ್ರೆ ಮಂಜೂರಾಗಿ 5 ವರ್ಷ ಆಗಿರಬೇಕು ಮತ್ತು ಷರತ್ತಿನ ಅವಧಿ ಒಳಗಡೆ ಇರಬೇಕು. ಆಗ ನಾವೇನು ಮಾರಾಟ ಮಾಡಿ ಕೇಳ್ತು ಅಂತ ಹೇಳಿದ್ರೆ ಜಮೀನನ್ನು ಮಾರಾಟ ಬೆಲೆ 50% ಕಟ್ಕೊಡ್ಬೇಕು. ಕಟ್ಟಿದ್ರೆ ಅನುಮತಿಯನ್ನ ಕೊಡಬಹುದು. ನಾನು ಕೊಟ್ಟೇ ಕೊಡ್ತಾರೆ ಅಂತ ಹೇಳಲ್ಲ, ಇಟ್ ಇಸ್ ಲೆಫ್ಟ್ ಟು ದಿ ಡಿಸ್ಕ್ರಿಷನ್ ಆಫ್ ದ ಗವರ್ಮೆಂಟ್. ಆಮೇಲೆ ಈ ಜಮೀನು ಮೇಲೆ ಸಾಲ ಪಡಿಬೋದಾ? ಖಂಡಿತ ಸಾಲ ಪಡಿಬೋದು ಬ್ಯಾಂಕ್ನಿಂದ. ಆದರೆ ಬ್ಯಾಂಕ್ನವರು ಅವನು ಹಣ ಕಟ್ಟಲಿಲ್ಲ ಅಂತ ಹೇಳಿ ಅದನ್ನ ಕ್ರಮ ಕೂಡ ತಗೋಬಹುದು. ಮಾರಾಟ ಮಾಡಬೇಕು ಅಂತ ಬಂದಾಗ ಸರ್ಕಾರದಿಂದ ಅನುಮತಿ ಪಡಿಬೇಕು. ಬ್ಯಾಂಕ್ನವರಾಗ್ಲಿ ಅವನಿಗೆ ಪಡೆಯ ಅನುಮತಿ ಪಡೀನೇನೆ, ಅವರು ಹರಾಜಿಗಿಡೋಂಗಿಲ್ಲ. ಇದು ಇಷ್ಟು ಅಂಶಗಳನ್ನ ನಾವು ಗಮನಿಸಬೇಕು. ತಂದೆ ಜಮೀನು ಮಗ ಮಾರ್ಬೋದು? ತಂದೆ ಜಮೀನನ್ನ ಮಗ ಅಪ್ಪ ಸತ್ತೋಗಿದ್ರೆ ಮಗನಿಗೆ ಆ ಜಮೀನು ಬಂದಿದ್ರೆ ಆವಾಗ ಸರ್ಕಾರದ ಅನುಮತಿಯನ್ನು ಪಡೆದು ಮಾರಾಟ ಮಾಡಬಹುದು, ಇಲ್ಲದ್ರೆ ಹಂಗೆ ಮಾರಾಟ ಮಾಡಕ್ಕಾಗಲ್ಲ ಅಲ್ವಾ? ಏನೇ ಆದ್ರೂ ಸರ್ಕಾರದ ಅನುಮತಿ ಬೇಕೇ ಬೇಕು, ಇಲ್ಲದಿದ್ರೆ ಆಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ, ತಾವು ದಯವಿಟ್ಟು ಯಾರೇ ಆಗಲಿ ರೈತರು ಯಾರೇ ಸಾಮಾನ್ಯ ಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರಾಣಿಗಳಿಗೆ ಅಥವಾ ಯಾವ್ದೊಂದು ಜಮೀನು ಕೊಂಡ್ಕೋಬೇಕಾದ್ರೆ ತಾಲೂಕಾಫೀಸಿಂದ ಒಂದು ಮಾಹಿತಿನ ಪಡೀರಿ. ಏನಂತ, ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಂಜೂರಾದಂತಹ ಜಮೀನೇ ಅಥವಾ ಅಲ್ಲವೇ ಅನ್ನೋದನ್ನ ತಹಸೀಲ್ದಾರ್ ಆಫೀಸಿಂದ ಒಂದು ಹಿಂಬರಹವನ್ನ ಪಡೀರಿ. ಪಡೆದು ಆನಂತರ ಮುಂದುವರಿ, ಹೊರತು ಇದು ಹಂಗೆ ಮಾಡಕ್ಕಾಗಲ್ಲ. ಒಳ್ಳೇದು ರಾಮಣ್ಣವರೇ, ಇದುವರೆಗೂ ಕೆಲವು ಜಮೀನುಗಳ ಪರಭಾರ ನಿಷೇಧ ಕಾಯ್ದೆ ಈ ಬಗ್ಗೆ ತುಂಬಾ ಸೊಗಸಾಗಿ ಮಾಹಿತಿಯನ್ನ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೆಲವು ಜಮೀನುಗಳ ಪರಭಾರೆ ನಿಷೇಧ ಕಾಯ್ದೆಯನ್ನು ಕುರಿತು ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ವಿ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ನಮ್ಮ ಮುಂದಿನ ಭೂಮಿ ಬದುಕು ಸರಣಿಯಲ್ಲಿ ಪ್ರಾಕೃತಿಕ ವಿಕೋಪಗಳು ಹಾಗೂ ಪರಿಹಾರ ಕಾರ್ಯಕ್ರಮಗಳನ್ನು ಕುರಿತು ನಿವೃತ್ತ ತಹಶೀಲ್ದಾರ್ ಶ್ರೀಕಂಠಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಭೂಮಿ ಬದುಕು. ಭೂ ದಾಖಲೆಗಳ ನಿರ್ವಹಣೆ ಕುರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬದುಕು ನೀ ಬದುಕು, ಅನ್ನದಾತ ಬದುಕು, ಇದು ನೀ ಕೊಟ್ಟ ಬದುಕು. ಕಾರ್ಯಕ್ರಮದ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.